ವಿಧಾನಸಭೆಯಲ್ಲಿ ಲೋಕಸೇವಾ ಆಯೋಗದ ಹಗರಣ ಪ್ರಸ್ತಾಪ, ಸಮಗ್ರ ತನಿಖೆಗೆ ಪ್ರತಿಪಕ್ಷಗಳ ಆಗ್ರಹ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಯೋಗ ಶಿಕ್ಷಕರ ನೇಮಕಕ್ಕೆ ವಿಧಾನಪರಿಷತ್ನಲ್ಲಿ ಒತ್ತಾಯ. ಕನ್ನಡ ಚಿತ್ರರಂಗ ಉತ್ತುಂಗಕ್ಕೇರಬೇಕು, ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮತ್ತು ರೈತರಿಗೆ ಬಜೆಟ್ನಲ್ಲಿ ಆದ್ಯತೆ ನೀಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಕಲಬುರಗಿ, ಸಮಯ 6:51. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗೆ 700ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ನಂತರ ರಾಣಿ ಬಂಡಗಾರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು ಕೇಳಲಿದ್ದೀರಿ. ಈಗ 700ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಮೇಘ ಸಂದೇಶ ಸರಣಿಯ ಮೈಲುಗಲ್ಲಿನ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಹೌದು ಆತ್ಮೀಯರೇ, ಇದು ಮಹತ್ವದ ಸಂಚಿಕೆ ಅಂತಾನೆ ಹೇಳಬಹುದು. ಮೇಘ ಸಂದೇಶದ ಪ್ರಸಾರದ ಒಂದು ಹಾದಿಯೊಳಗ ಇದು 700ನೇ ಮೈಲಿಗಲ್ಲು. ಇವತ್ತು ಮೇಘ ಸಂದೇಶ 700ನೇ ಸಂಚಿಕೆಯನ್ನ ತಲುಪಿದೆ. ಅದಕ್ಕೆ ನಿಮಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ತಮ್ಮ ಸಹಕಾರ, ಪ್ರೀತಿ, ವಿಶ್ವಾಸದಿಂದ ನಾವು 700ನೇ ಸಂಚಿಕೆಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಿದೆ. ಮತ್ತು ಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ನಾವು ನೀವು ಈ ಮೇಘ ಸಂದೇಶದ ಜೊತೆಗೆ ಪ್ರಯಾಣ ಮಾಡಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಗಳಿಸಿ ಇನ್ನೂ ಹೆಚ್ಚಿನ ಜನರಿಗೆ ಇದನ್ನು ತಲುಪಿಸಿ ಎಲ್ಲರೂ, ವಿಶೇಷವಾಗಿ ನಮ್ಮ ರೈತ ಸಮುದಾಯದ ಪ್ರತಿಯೊಬ್ಬರೂ ಈ ಮೇಘ ಸಂದೇಶದ ಜ್ಞಾನವನ್ನ ಹಂಚಿಕೊಂಡು ಅದನ್ನು ಬಳಸಿ ಪ್ರಗತಿ ಸಾಧಿಸಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡೇನು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅದರೊಳಗೆ ಮುಂದಿನ ದಿನಗಳಲ್ಲಿ ನೀವು ಸಫಲರಾಗಬೇಕು, ನಾವು ಸಫಲರಾಗಬೇಕು ಅನ್ನುವಂಥದ್ದೇ ನಮ್ಮ ಒಂದು ಉದ್ದೇಶ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಈ ಸಲ ಬೇಸಿಗೆ ಜಲ್ದಿನೇ ಬಂದದ ಅಂತೇಳಿ ನಮ್ಮ ಅನುಭವ ಮತ್ತು ವಿಜ್ಞಾನಿಗಳು ಕೂಡ ನಮಗೆ ದಾಖಲೆಗಳ ಮೂಲಕ ಅದನ್ನೇ ಹೇಳ್ತಾ ಇದ್ದಾರೆ. ಫೆಬ್ರವರಿ ತಿಂಗಳು ಬಂದಿಲ್ಲ, ಬೇಸಿಗೆ ಶುರುವಾಯಿತು. ಮತ್ತು ದಿನ ದಿನ ಉಷ್ಣತೆ ಕೂಡ ಹೆಚ್ಚಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ಅನೇಕ ದಿನಗಳಲ್ಲಿ 35-36 ಡಿಗ್ರಿ ಸೆಲ್ಸಿಯಸ್ ಉಷ್ಣತಾಮಾನ ಹೆಚ್ಚು ಕಡಿಮೆ ಕಲಬುರಗಿ ಜಿಲ್ಲೆ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಾವು ನೋಡೋದಕ್ಕೆ ಸಿಕ್ತು. ಮತ್ತು ಬರುವ ದಿನಗಳಲ್ಲಿ ಸಹಿತ ಈ ಉಷ್ಣತೆ ಇನ್ನು ಹೆಚ್ಚಾಗುವಂತಹ ಸಾಧ್ಯತೆಗಳದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಲಬುರಗಿ ಇರಬಹುದು, ರಾಯಚೂರು ಇರಬಹುದು, ಬಳ್ಳಾರಿ ಇರಬಹುದು, ನೆರೆಯ ಸೊಲ್ಲಾಪುರ ಇರಬಹುದು, ಈ ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ ಮುಂದಿನ ವಾರ 40 ಡಿಗ್ರಿ ಸೆಲ್ಸಿಯಸ್ ತನಕನೂ ಉಷ್ಣತೆ ಏರಬಹುದು ಅನ್ನುವಂತಹ ಒಂದು ಅನುಮಾನವನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಕೊಂಕಣ ಪ್ರದೇಶದೊಳಗೆ ನಾವು ನೋಡಿದೀವಿ, ಕರಾವಳಿ ಪ್ರದೇಶದೊಳಗೆ ನೋಡಿದೀವಿ, ಅಲ್ಲಿ ಧಗೆಯ ವಾತಾವರಣ ಇದೆ, ಬಿಸಿ ಗಾಳಿಯ ವಾತಾವರಣ ಕೂಡ ನಾವು ನೋಡ್ತಾ ಇದ್ದೀವಿ. ಕಳೆದ ವಾರನೇ ಅಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತನ ಮುಟ್ಟಬಹುದು ಗರಿಷ್ಠ ತಾಪಮಾನ ಅಂತ ಹೇಳಿ ಇಲಾಖೆ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅದೇ ಪ್ರಕಾರ ಆ ಭಾಗಗಳಲ್ಲಿ ಸಹಿತ ಉಷ್ಣತೆ ಈಗಾಗಲೇ ಹೆಚ್ಚಾಗಿದೆ. ಮತ್ತೆ ನಮ್ಮ ಭಾಗದೊಳಗೆ ಸಹಿತ ಈ ವಾರ 40 ಡಿಗ್ರಿ ಸೆಲ್ಸಿಯಸ್ ನಮ್ಮ ಕಲಬುರಗಿ ಒಳಗ, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ, ಆಮೇಲೆ ಬಳ್ಳಾರಿ ರಾಯಚೂರುಗಳಲ್ಲಿ ಕೂಡ ಆಗಬಹುದು ಅನ್ನುವಂತಹ ಒಂದು ಅನುಮಾನ ಅದ. ಇಂಥ ಒಂದು ಸಂದರ್ಭದೊಳಗ ನಾವು ಬಿಸಿಲಿನಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಅದಕ್ಕೆ ಈ ಬಗ್ಗೆ ನಾವು ತಮಗ ಪ್ರತಿ ಕಾರ್ಯಕ್ರಮದೊಳಗೂ ಸಹಿತ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ನಿಮ್ಮ ಅನುಭವ ಕೂಡ, ಕಳೆದ ಬೇಸಿಗೆ ಒಳಗೆ ನೀವು ಏನು ಯಾವ ರೀತಿ ನೀವು ನಿಮ್ಮನ್ನ ನೀವು ಸಂರಕ್ಷಣೆ ಮಾಡಿಕೊಂಡ್ರಿ ಅನ್ನೋದನ್ನ ನೆನಪು ಮಾಡಿಕೊಂಡು ಈ ಸಲ ಆ ಕೆಲಸಗಳನ್ನು ನಾವು ಜಲ್ದಿನೇ ಮಾಡಬೇಕಾಗಿದೆ. ವಾತಾವರಣದ ಬದಲಾವಣೆ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದು ಇದರಿಂದ ನಮಗ ಗೊತ್ತಾಗಬೇಕು. ಮತ್ತ ಜಾಗತಿಕ ತಾಪಮಾನದ ಏರಿಕೆಯಿಂದ ಈಗ ಬ್ಯಾಸಿಗೆ ಒಳಗೆ ಸಹಿತ ಈ ಪರಿ ಟೆಂಪರೇಚರ್ ಮೊದಲೇ ಶುರುವಿನಲ್ಲೇ ಹೆಚ್ಚಾಗಿದೆ, ಮತ್ತ ನಡು ಬ್ಯಾಸಿಗೆ ಒಳಗೆ ಯಾವ ರೀತಿ ಇರಬಹುದು ಅಂತೇಳಿ ಅನ್ನುವಂತಹ ಒಂದು ಆತಂಕ ಕೂಡ ನಮಗೆ ಆಗಬಹುದು. ಆದರೂ ಕೂಡ ಏನು ಬರ್ತದ ಅದನ್ನ ನಾವು ಎದುರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು. ನಮ್ಮ ಕೈಯೊಳಗೆ ಏನ್ ಸಾಧ್ಯದ ಅದನ್ನ ನಾವು ಮಾಡಬೇಕಾಗ್ತದೆ. ಈಗಾಗಲೇ ವಿಶ್ವಸಂಸ್ಥೆ ಕೂಡ ಈ ಬಗ್ಗೆ ನಮಗೆ ಹೇಳಿದೆ. ವೈಯಕ್ತಿಕವಾಗಿ ನಾವು ಕೆಲಸ ಮಾಡೋದ್ರಿಂದ, ವೈಯಕ್ತಿಕವಾಗಿ ನಮ್ಮ ಕಾಳಜಿ ತಗೊಳ್ಳೋದ್ರಿಂದ, ಕ್ರಮಗಳನ್ನು ತಗೊಳ್ಳೋದ್ರಿಂದ ನಾವು ಜಾಗತಿಕ ಮಟ್ಟದೊಳಗೆ ಒಂದು ದೊಡ್ಡ ಕೆಲಸವನ್ನ ಸಾಧಿಸಬಹುದು ಅಂತೇಳಿ. ಈ ಬೇಸಿಗೆ ಒಳಗೆ ನೀರಿನ ಕೊರತೆ ನಮಗೆ ಕಾಣಬಹುದು, ಹೆಚ್ಚಿನ ಉಷ್ಣತೆ ನಮಗೆ ಕಾಣಬಹುದು. ಇಂಥ ಒಂದು ಪರಿಸ್ಥಿತಿಯಿಂದ ನಾವು ಪಾರ ಆಗಬೇಕಾಗಿತ್ತು ಅಂತಂದ್ರ ನಾವು ಹಿಂದೆ ಸಾಕಷ್ಟು ಯೋಜನೆಗಳನ್ನ ಮಾಡಿಕೊಳ್ಳಬೇಕಾಗಿತ್ತು. ಯಾವಾಗ ನಮಗೆ ಮಳೆ ಚಲೋ ಆಯಿತು ಆ ಸಂದರ್ಭದೊಳಗನೆ ನಾವು ಅದನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹದ್ದು, ನೀರನ್ನ ಬೋರ್ವೆಲ್ಗಳಿರಬಹುದು ಅಥವಾ ನಮ್ಮ ಬಾವಿಗಳಿಗಿರಬಹುದು, ಮರುಪೂರಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಗಟ್ಟಿಯಾಗಿ ಮಾಡಿಕೊಂಡಿದ್ದೀವಿ ಅಂತಂದ್ರೆ ಅಂತಹ ಪ್ರದೇಶಗಳಲ್ಲಿ ತೊಂದರೆ ಇಲ್ಲ. ಆದ್ರೆ ಈಗ ನೋಡ್ರಿ, ನಾವು ನೋಡ್ತಾ ಇದ್ದೀವಿ, ನಮ್ಮ ಅನುಭವ ಏನಪ್ಪ ಅಂತಂದ್ರೆ ನಾವು ಎಷ್ಟೇ ಮಳೆಯನ್ನ ಪಡ್ಕೊಂಡ್ರು ಸಹಿತ ಅದು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ. ನಮ್ಮ ಅಂತರ್ಜಲದ ಮಟ್ಟ ಇಲ್ಲಿ ತನಕ ಹೆಚ್ಚಾಗಿದ್ದು ಬ್ಯಾಸಿಗೆ ಬರ್ತಾ ಬರ್ತಾ ಅದು ಕಡಿಮೆಯಾಗಿ ಪಾತಾಳವನ್ನು ಸೇರುವಂತಹ ಒಂದು ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಬೋರ್ವೆಲ್ಗಳು ಒಣಗುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಬರಬಹುದು. ಅದಕ್ಕೆ ಈ ಬಗ್ಗೆ ನಾವು ಪ್ರತಿ ಬೇಸಿಗೆ ಒಳಗೂ ಇದನ್ನೇ ನಾವು ಎದುರಿಸಬಾರದು. ಒಂದು ಸಲ ನಾವು ಪಾಠ ಕಲ್ತೀವಿ ಅಂತಂದ್ರೆ ಮುಂದಿನ ಸಲ ಆ ಪಾಠಕ್ಕೆ ನಾವು ಸರಿಯಾಗಿ ಉತ್ತರ ತಯಾರ್ ಮಾಡಿ ಇಟ್ಕೊಂಡಿರ್ಬೇಕು. ಹಿಂದಿನ ಸೀಸನ್ ಒಳಗೆ ಅಂತಂದ್ರ ಮಳೆಗಾಲದೊಳಗೆ ನಾವು ಅದಕ್ಕೆ ಸರಿಯಾಗಿ ಉತ್ತರ ಕಂಡುಕೊಂಡಿದ್ದೀವಿ ಅಂತಂದ್ರ ನಮಗೆ ಬೇಸಿಗೆ ಒಳಗೆ ಅಂತ ಕಷ್ಟದ ಪರಿಸ್ಥಿತಿ ಎದುರಾಗಂಗಿಲ್ಲ. ಯೋಜನೆಯನ್ನ ಒಂದೇ ದಿವಸದ ಸಲುವಾಗಿ ನಾವು ಮಾಡುದಿರುವುದಿಲ್ಲ, ವರ್ಷಾನುಗಟ್ಟಲೆ ನಾವು ಮುಂದಿನ ವಿಚಾರ ಮಾಡಬೇಕಾಗ್ತದೆ. ನಮ್ಮ ಭವಿಷ್ಯ ಹಿಂಗದ, ಆದ್ರೆ ನಮ್ಮ ಮಕ್ಕಳ ಭವಿಷ್ಯ, ಅವರ ಭವಿಷ್ಯ ಕೂಡ ಉಜ್ವಲ ಆಗಬೇಕಾಗ್ತದೆ. ಅವರ ಭವಿಷ್ಯದೊಳಗೆ ಸಹಿತ ಅವರು ಕಷ್ಟ ಪಡಲಾರದಂತಹ ಒಂದು ಪರಿಸ್ಥಿತಿಯನ್ನ, ಸನ್ನಿವೇಶವನ್ನ ನಾವೇ ನಿರ್ಮಾಣ ಮಾಡಬೇಕು. ಆ ಜವಾಬ್ದಾರಿ ನಮ್ಮ ಮೇಲದ. ಅದಕ್ಕೆ ಈ ನಿಟ್ಟಿನೊಳಗೆ ನಾವು ಸಾಕಷ್ಟು ಎಚ್ಚರಿಕೆಯಿಂದ, ಕಾಳಜಿಯಿಂದ ನಮ್ಮ ಸಂಪನ್ಮೂಲಗಳನ್ನ ಉಳಿಸಿ ಅವುಗಳನ್ನು ಬೆಳೆಸುವಂತಹ ಒಂದು ಕಾರ್ಯವನ್ನ ಇವತ್ತಿನ ದಿವಸ ಮಾಡಬೇಕಾಗಿದೆ. ಅದಕ್ಕೆ ವೈಯಕ್ತಿಕ ನೆಲೆ ಬಹಳ ಮುಖ್ಯ. ನಾವೊಬ್ಬನೇ ಏನ್ ಮಾಡಿದ್ರೆ ಆಗ್ತದೇನೋ ಅನ್ನುವಂತಹ ಒಂದು ವಿಚಾರವನ್ನ ಬಿಟ್ಟು, ನಾ ಮಾಡೋದ್ರಿಂದ ಎಲ್ಲ ಸಾಧ್ಯ ಅನ್ನುವಂತಹ ವಿಚಾರಕ್ಕೆ ನಾವು ಅಂಟಿಕೊಂಡು ಆ ಮೂಲಕ ನಮ್ಮ ಸಮುದಾಯವನ್ನ ಜಾಗೃತಗೊಳಿಸಬೇಕು. ಆಮೇಲೆ ನಮ್ಮ ಜಿಲ್ಲೆ ಇರಬಹುದು, ರಾಜ್ಯ ಇರಬಹುದು, ಆಮೇಲೆ ದೇಶ, ಈ ರೀತಿ ನಾವು ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಅದ. ಅಂತಹ ಉದಾಹರಣೆಗಳು ನಾವು ನೋಡ್ತೀವಿ ಇತಿಹಾಸದೊಳಗ, ಸಾಕಷ್ಟು ಜನ ಇಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ, ಕಳೆದ ವರ್ಷಗಳಲ್ಲಿ ನಾವು ಈ ಬಗ್ಗೆ ತಮಗೆ ಹೇಳಿದ್ವಿ. ಈಗ ಅನೇಕ ಕಡೆಗಳಲ್ಲಿ ಮಾಧ್ಯಮಗಳಲ್ಲಿ ಕೂಡ ತಾವು ನೋಡ್ತಾ ಇದ್ದೀರಿ, ನೋಡಿರಬಹುದು. ಏನಪ್ಪಾ ಅಂತಂದ್ರೆ ರಾಜಸ್ಥಾನದೊಳಗೆ ಒಂದು ಹಳ್ಳಿ ಅದ, ಪಿಪ್ಲಂತ್ರಿ ಅನ್ನುವಂತಹ ಒಂದು ಹಳ್ಳಿ. ಆ ಹಳ್ಳಿ ಒಳಗೆ ಒಂದು ಅದ್ಭುತವಾದಂತಹ ಕಾರ್ಯ ಇಲ್ಲಿ ತನಕ ಆಗಿದೆ. ಅದರ ಬಗ್ಗೆ ನಾವು ಸುಮಾರು ವರ್ಷಗಳ ಹಿಂದೆನೆ ಹೇಳಿದ್ವಿ, ಆದ್ರೆ ಈಗ ಅದು ಹೆಚ್ಚಿನ ಪ್ರಚಾರ ಪಡೆದು ಇನ್ನಷ್ಟು ಸ್ಫೂರ್ತಿದಾಯಕವಾದಂತಹ ವಿಷಯಗಳ ಜೊತೆಗೆ ಅದು ನಮ್ಮ ಮುಂದೆ ಕಾಣಿಸಿಕೊಳ್ತಾ ಇದೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು ಸಲ ಒಂದು ನಿರ್ಣಯ ಏನ್ ಮಾಡಿದ್ರು ಅಂತಂದ್ರೆ, ಊರಿನೊಳಗೆ ಒಂದು ಹೆಣ್ಣು ಮಗು ಹುಟ್ಟಿತು ಅಂತಂದ್ರೆ ಆ ಹೆಣ್ಣು ಮಗುವಿನ ಹುಟ್ಟುಹಬ್ಬದ ಒಂದು ಸವಿನೆನಪು ಉಳಿಸಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ, ಸಾಮಾನ್ಯವಾಗಿ ಹೆಣ್ಣು ಹುಟ್ಟಿತಂತಂದ್ರೆ ಹುಣ್ಣು ಹುಟ್ಟದಂಗ ಅಂತೇಳಿ ನಮ್ಮ ಮನಸ್ಸಿನೊಳಗೆ ಏನಿರ್ತೈತಲ್ಲ ಅಂತ ಒಂದು ಭಾವನೆಯನ್ನ ಕಿತ್ತಿ ಹಾಕುವ ಸಂಬಂಧ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಹೆಣ್ಣು ಮಗು ಹುಟ್ಟಿದಾಗ ಒಂದು ದೊಡ್ಡ ಹಬ್ಬವನ್ನ ಆಚರಣೆ ಮಾಡಬೇಕು. ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಅಂತಂದ್ರೆ, ಆ ಮಗುವಿನ ಹೆಸರಿನೊಳಗೆ 111 ಗಿಡಗಳನ್ನ ನೆಡಬೇಕು. ಬರೀ ನೆಡೋದಷ್ಟೇ ಅಲ್ಲ, ನೆಟ್ಟು ಪೋಷಣೆ ಮಾಡಬೇಕು. ಅವು ದೊಡ್ಡ ಆಗೋ ತನಕನೂ ಪೋಷಣೆ ಮಾಡಬೇಕು. ಹಿಂಗವರು ಸುಮಾರು ವರ್ಷಗಳಿಂದ ಮಾಡ್ಕೋತ ಮಾಡ್ಕೋತ ಬಂದು ರಾಜಸ್ಥಾನದ ಆ ಹಳ್ಳಿ ಮರಳುಗಾಡಾಗಿತ್ತು. ಅಲ್ಲಿ ಕುಡಿಯೋದಕ್ಕೆ ಸಹಿತ ನೀರು ಸಿಗ್ತಿದ್ದಿಲ್ಲ, ಮರುಭೂಮಿಯಾಗಿತ್ತು. ಅಂಥ ಒಂದು ಹಳ್ಳಿ ಒಳಗ ಈಗ ಯಾವತ್ತು ನೀರಿನ ಸೆಲೆ ಜಿನಗ್ತದ. ಆ ಹಳ್ಳಿ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಅಲ್ಲಿಯ ಜನರು ಕೂಡ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು, ಬಹಳ ಒಳ್ಳೆಯ ಕೆಲಸ ತಾವು ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಕೂಡ ತಯಾರಿದ್ದೀವಿ ಅಂತ ಹೇಳಿ ಅವರು ಕೂಡ ಕೈಕೂಡಿಸಿ ಈಗ ಆ ಹಳ್ಳಿ ಸಾಧಿಸಿರುವಂತಹ ಒಂದು ಪ್ರಗತಿಯನ್ನ ಎರಡು ಕಣ್ಣುಗಳಿಂದ ನೋಡೋದಕ್ಕೆ ಸಾಲುದಿಲ್ಲ. ಅಂಥ ಮರಳುಗಾಡಿದ್ದಂತಹ ಒಂದು ಹಳ್ಳಿ ಒಳಗ ಅಷ್ಟು ದೊಡ್ಡ ಪ್ರಮಾಣದ ಪ್ರಗತಿ ಆಗ್ಯದ ಅಂತಂದ್ರ ಉಳಿದ ಹಳ್ಳಿಗಳಿಗೆ ಪಿಪ್ಲಂತ್ರಿ ಮಾದರಿಯಾಗಬೇಕು. ಅಲ್ಲಿಯ ಒಂದು ಪಾಠವನ್ನ ನಮ್ಮ ಎಲ್ಲಾ ಹಳ್ಳಿಗಳು ತಗೊಳ್ಬೇಕು. ಹಂಗಾದಾಗ ಭಾರತದೊಳಗ ನೀರಿನ ಸಮಸ್ಯೆನೇ ಇರುವುದಿಲ್ಲ, ಮತ್ತ ಎಲ್ಲರೂ ಎಲ್ಲಾ ಸೀಸನ್ಗಳಲ್ಲಿ ಸುಖ ಸಂತೋಷಗಳಿಂದ ಇರಬಹುದಾಗಿದ. ಅದಕ್ಕ ಈ ಒಂದು ಉದಾಹರಣೆಯನ್ನ ತಾವು ತಗೊಳ್ತೀರಿ ಅಂತೇಳಿ ಭಾವಿಸಿ. ವಿಶೇಷವಾಗಿ ಹಳ್ಳಿ ಒಳಗ ಸಾಕಷ್ಟು ಕಲಿತಂತಹ ಯುವಕ ಯುವತಿಯರು ಈ ನಿಟ್ಟಿನೊಳಗ ಕಾರ್ಯ ಮಾಡಿದ್ರೆ ನಮ್ಮಲ್ಲಿ ಏನು ಬೇಕಾದಷ್ಟು ಉತ್ಸಾಹಿ ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಕೆಲಸ ಮಾಡೋದಕ್ಕೆ ತಯಾರಿದ್ದಾರೆ. ಆದ್ರೆ ಇಂಥ ಒಂದು ಸ್ಫೂರ್ತಿಯ ಸೆಲೆ ಸಿಕ್ತು ಅಂತಂದ್ರ ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯ. ನಾವು ಒಂಟಿಯಾಗಿ ಏನ್ ಮಾಡೋದಕ್ಕೆ ಸಾಧ್ಯದ ಅನ್ನುವಂತಹ ಮಾತು ಕೆಲವೊಮ್ಮೆ ಬಂದಾಗ ಈ ಉದಾಹರಣೆಗಳು ನಮಗ ಹೆಚ್ಚಿನ ಬಲವನ್ನ ನೀಡ್ತಾವ. ಇದೊಂದೇ ಅಂತಲ್ಲ, ಸಾಕಷ್ಟು ಜನರು ಇವತ್ತ ಸಾಲು ಮರದ ತಿಮ್ಮಕ್ಕ ಇರಬಹುದು, ಗಿಡ ಹಚ್ಚುವಂತಹ ಕಾಯಕದೊಳಗ ತಮ್ಮನ್ನು ತಾವು ಗುರುತಿಸಿಕೊಂಡು ಕಾಡುಗಳನ್ನ ಸೃಷ್ಟಿ ಮಾಡದಂತವರಿದ್ದಾರೆ. ನಮಗ ಪ್ರಕೃತಿಗೆ ಅಥವಾ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡುದಿತ್ತಪ್ಪ ಅಂತಂದ್ರೆ ಇದು ಬಹಳ ಸರಳವಾದಂತಹ ಒಂದು ಕೆಲಸ ಅಂತ ಹೇಳಿ ನನಗೆ ಅನಿಸ್ತದೆ. ಗಿಡಗಳನ್ನ ಹಚ್ಚೋದು, ಗಿಡಗಳ ಲಭ್ಯತೆ ನಮಗ ಸರಳವಾಗಿ ಲಭ್ಯ ಅದಾವ. ಅರಣ್ಯ ಇಲಾಖೆಯೊಳಗ ಸಸಿಗಳು ಸಿಗ್ತಾವ, ಅವರನ್ನ ಹೋಗಿ ನೀವು ಸಂಪರ್ಕ ಮಾಡಬಹುದು. ಸಾಕಷ್ಟು ನರ್ಸರಿಗಳದಾವ, ಅಲ್ಲಿಂದ ಕೂಡ ತಾವು ತಂದು ನಾಟಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಬಹುದು. ಸರ್ಕಾರಿ ನರ್ಸರಿಗಳೇನದಾವ, ಅರಣ್ಯ ಇಲಾಖೆ ನರ್ಸರಿಗಳು, ತೋಟಗಾರಿಕಾ ಇಲಾಖೆ ನರ್ಸರಿಗಳು, ಸಾಕಷ್ಟು ಸಸಿಗಳನ್ನ ಅವರು ಬೆಳೆಸ್ತಾ ಇರ್ತಾರೆ. ನಾವು ಹಚ್ಚಿತೀವಿ ಅಂತಂದಾಗ ಅವರು ಬ್ಯಾಡ್ ಅನ್ನೋದಿಲ್ಲ, ಅವರು ಕೂಡ ಸಹಕಾರ ನೀಡ್ತಾರ. ಅದಕ್ಕ ನಮ್ಮ ಕೆಲಸವನ್ನ ಪ್ರಾರಂಭ ಮಾಡಬೇಕು. ನಾ ಇದನ್ನು ಉತ್ಸಾಹದಿಂದ ಮಾಡ್ತೀನಿ ಅಂತಂದಾಗ ಯಾರಾದ್ರೂ ಬೆನ್ನು ತಟ್ಟೆ ತಟ್ಟರ. ಯಾವಾಗ ಪಿಪ್ಲಂತ್ರಿ ಒಳಗ ಒಂದು ಮಗುವಿಗೆ 111 ಗಿಡಗಳನ್ನ ಹಚ್ಚುವಂತಹ ಒಂದು ಪ್ರಯತ್ನವನ್ನು ಅವರು ಯಶಸ್ವಿಯಾಗಿ ಮಾಡಿದ್ರು, ಅದು ಇನ್ನೂ ತನಕ ನಡ್ಕೊಂಡು ಬಂದದ. ಅಂತ ಪ್ರಯತ್ನಗಳಿಗೆ ಯಾರಾದ್ರೂ ಬೆಂಬಲ ಕೊಟ್ಟೆ ಕೊಡ್ತಾರ. ನಾನು ಮಾಡ್ತೀನಿ ಅಂತಂದ್ರ ಯಾರು ಬ್ಯಾಡ ಅನ್ನೋದಿಲ್ಲ. ಅಡೆತಡೆಗಳು ಬರ್ತಾವ, ಕಷ್ಟಗಳು ಬರ್ತಾವ, ಆದ್ರೆ ಅವುಗಳನ್ನ ಮೆಟ್ಟಿ ನಿಂತು ನಾವು ಮುಂದೆ ಬಂದ್ರೆ ಬೇಕಾದಂಗ ನಮ್ಮ ನಾಡನ್ನು ಕೂಡ ನಾವು ಹಸಿರಿನಿಂದ ಕಂಗೊಳಿಸಬಹುದು. ಗಿಡಗಳು ಬೆಳೆದಾಗ ತಾನೇ ತಾನಾಗಿ ಈಗೇನು ಉಷ್ಣತೆ ಇಷ್ಟು ಡಿಗ್ರಿ ಹೆಚ್ಚಾಗ್ತಾ ಇದೆ ಹೆಂಗ್ ಮಾಡೋದು ಅಂತ ಹೇಳಿ ನಾವೇನು ತೊಂದರೆ ಪಡ್ತಾ ಇದ್ದೀವಲ್ಲ, ಅಂತ ಉಷ್ಣತೆ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಕೋತ ಹೋಗ್ತದೆ. ಭೂತಾನ್ ದೇಶದೊಳಗ ಒಂದು ನೀತಿಯನ್ನ ಮಾಡಿದ್ದಾರೆ, ಏನಪ್ಪಾ ಅಂತಂದ್ರೆ ಅಲ್ಲಿ ಸಾಮಾನ್ಯವಾಗಿ ಒಂದು ಪ್ರದೇಶದೊಳಗ ಅರಣ್ಯ ಎಷ್ಟಿರಬೇಕು ಅಂತಂದ್ರೆ ನಾವು ಹೇಳ್ತೀವಿ 33% ಅರಣ್ಯ ಇರಬೇಕು ಅಂತೇಳಿ. ಆದ್ರೆ ಭೂತಾನ್ ದೇಶದೊಳಗ ಏನ್ ಮಾಡಿದ್ದಾರೆ ಅಂತಂದ್ರೆ 60-70% ಕಾಡು ಇರಬೇಕು ಅಂತೇಳಿ. ಅಂತಂದ್ರೆ ಬಹುತೇಕ ಅರ್ಧಕ್ಕಿಂತ ಹೆಚ್ಚು ದೇಶದ ಪ್ರದೇಶವನ್ನ ಕಾಡು ಆವರಿಸಿಕೊಂಡು ಬಿಡಬೇಕು ಅಂತೇಳಿ. ಹಿಂಗಾದಾಗ ನೈಸರ್ಗಿಕವಾಗಿ ಅಲ್ಲಿ ಉಷ್ಣತೆ ಕಡಿಮೆ ಆಗಿ ಆಗ್ತದ. ಗಿಡಗಳ ಸಾಮರ್ಥ್ಯ ಏನದ ಅಂತಂದ್ರ ಅವು ವಾತಾವರಣಕ್ಕೆ ನಮಗ್ ಬೇಕಾದಂತಹ ಆಕ್ಸಿಜನ್ ಕೊಡ್ತಾವ. ಆಮೇಲೆ ನಾವು ಕಾರ್ಖಾನೆಗಳ ಮೂಲಕ, ವಾಹನಗಳ ಮೂಲಕ, ಆಮೇಲೆ ದಹನದಂತಹ ಪ್ರಕ್ರಿಯೆಗಳ ಮೂಲಕ ಏನು ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಅಂದ್ರೆ ಇಂಗಾಲದ ಸಂಯುಕ್ತಗಳನ್ನೇನು ನಾವು ವಾತಾವರಣಕ್ಕೆ ಬಿಡ್ತಾ ಇದ್ದೀವಿ, ಆ ಇಂಗಾಲವನ್ನು ಹೀರ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾವ. ಬರೇ 1 ಕೆಜಿ ಅಲ್ಲ, 2 ಕೆಜಿ ಅಲ್ಲ, 3 ಕೆಜಿ ಅಲ್ಲ, 1000 ಟನ್ಗಳಷ್ಟು ಇಂಗಾಲವನ್ನ ಹೀರಿಕೊಂಡು ಅಷ್ಟೇ ಪ್ರಮಾಣದ ಆಕ್ಸಿಜನ್ ಅನ್ನ ಅವು ವಾತಾವರಣಕ್ಕೆ ನೀಡುತ್ತವೆ. ಇದು ಗಿಡಗಳ ಮುಖ್ಯವಾದಂತಹ ಒಂದು ಕೆಲಸ. ಅದರ ಜೊತೆಗೆ ನಿಮಗ ಗಿಡಗಳಿಂದ ಏನೇನಾಗ್ತದೆ ಅನ್ನೋದು ಸಾಕಷ್ಟು ಗೊತ್ತಿರುವಂತಹದ್ದು. ಮಣ್ಣು ನೀರಿನ ಸಂರಕ್ಷಣೆ ಅಂತೂ ಕೇಳಲೇಬಾರದು. ನಮ್ಗೇನಾದ್ರೂ ನಮ್ಮ ಭೂಮಿಯೊಳಗ ಅಂತರ್ಜಲ ಹೆಚ್ಚಾಗಬೇಕಾಯ್ತು ಅಥವಾ ನಮ್ಮ ಮಣ್ಣಿನೊಳಗ ತೇವದ ಅಂಶ ಹೆಚ್ಚಾಗಬೇಕಾಯ್ತು ಅಂತಂದ್ರ ನಾವು ಗಿಡಗಳನ್ನ ನೆಡಬೇಕಾಗ್ತದ. ನೆಟ್ರೆ ಅದು ನಮಗ ಲಾಭ ಕೊಟ್ಟೆ ಕೊಡ್ತದ. ಅದ್ರ ಜೊತೆಗೆ ನಮ್ಮ ಭೂಮಿಯೊಳಗ ಇಂಗಾಲದ ಪ್ರಮಾಣ, ವಾತಾವರಣದೊಳಗ ಇಂಗಾಲವನ್ನ ನಾವು ಹೆಚ್ಚು ಮಾಡ್ತಾ ಇದ್ದೀವಿ. ಗಮನಿಸಬೇಕು ಈ ಮಾತನ್ನ, ವಾತಾವರಣದೊಳಗ ನಾವು ಇಂಗಾಲದ ಪ್ರಮಾಣವನ್ನ ಹೆಚ್ಚು ಮಾಡ್ತಾ ಇದ್ದೀವಿ, ಅದೇ ನಮ್ಮ ಮಣ್ಣಿನೊಳಗ ಇಂಗಾಲದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಎಲ್ಲಿ ಇರಬೇಕು ಇಂಗಾಲ ಅಲ್ಲಿ ಇಲ್ಲ, ಎಲ್ಲಿ ಇರಬಾರದು ಅಲ್ಲಿ ಇಂಗಾಲ ಇದೆ. ಅದಕ್ಕ ನಮ್ಮ ಮಣ್ಣಿನೊಳಗ ಇಂಗಾಲದ ಪ್ರಮಾಣವನ್ನ ಹೆಚ್ಚು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ವಾತಾವರಣದೊಳಗ ಅಲ್ಲ. ವಾತಾವರಣದೊಳಗೆ ಇರುವಂತಹ ಇಂಗಾಲವನ್ನ ನಾವು ಸಂಪೂರ್ಣವಾಗಿ ತೆಗೆಯುವುದಕ್ಕೆ ಪ್ರಯತ್ನ ಮಾಡಬೇಕು. ಅದರ ಮುಖ್ಯವಾದಂತಹ ಒಂದು ಉಪಕರಣ ಸಾಧನ ಅಂತಂದ್ರ ಗಿಡಮರಗಳು. ಗಿಡಮರಗಳಲ್ಲಿ ಏನ್ ಪ್ರಕ್ರಿಯೆ ನಡೀತದಲ್ಲ ಅದು ಆರ್ಟಿಫಿಷಿಯಲ್ ಆಗಿ ಅಂತಂದ್ರ ಕೃತಕವಾಗಿ ನಮಗ ಮಾಡೋದಕ್ಕ ಸಾಧ್ಯ ಇಲ್ಲ. ಕೃತಕವಾಗಿ ನಾವು ಗಿಡವನ್ನು ತಯಾರಿಸೋದಕ್ಕ ಸಾಧ್ಯ ಆಗಿಲ್ಲ. ಏನಿದ್ರೂ ನಿಸರ್ಗದತ್ತವಾದಂತಹ ಗಿಡ ಮರಗಳಿಂದಲೇ ಅದು ಸಾಧ್ಯ. ಮತ್ತ ಇದು ಬಹಳ ಸರಳವಾದಂತಹ ಒಂದು ಪ್ರಕ್ರಿಯೆ. ಈಗ ಒಂದು ದೊಡ್ಡ ಸಂಶೋಧನೆ ಮಾಡಬೇಕು ಅಂತಂದ್ರ ನಾವು ನೀರನ್ನು ತಯಾರು ಮಾಡಬೇಕಪ್ಪ, ನಾವು ಗಿಡವನ್ನು ತಯಾರು ಮಾಡಬೇಕು ಅಂತಂದಾಗ ಅದಕ್ಕೆಲ್ಲ ಎಷ್ಟು ಖರ್ಚು ಮಾಡಬೇಕಾಗ್ತದ, ಎಷ್ಟು ಸಮಯ ಕೊಡಬೇಕಾಗ್ತದ, ಎಷ್ಟೆಲ್ಲ ವಿಜ್ಞಾನಿಗಳು ಅದರ ಸಲುವಾಗಿ ದುಡಿಬೇಕಾಗ್ತದ, ಮತ್ತ ಅದರಿಂದ ನಮಗ ಎಷ್ಟು ಪ್ರತಿಫಲ ಸಿಗ್ತದ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದ. ಹಿಂಗಾಗಿ ಅಂಥ ವಿಷಯಗಳ ಮೇಲೆ ರಿಸರ್ಚ್ ಮಾಡೋದಕ್ಕಿಂತ ಸರಳವಾಗಿ ನಮಗೆ ಸಿಗ್ತದಲ್ಲ ಒಂದು ಗಿಡ, ಒಂದು ಗಿಡ ಟನ್ ಗಟ್ಲೆ ಕಾರ್ಬನ್ ಅನ್ನ ಹೀರ್ಕೋತದ, ಟನ್ ಗಟ್ಲೆ ಆಮ್ಲಜನಕವನ್ನ ಕೊಡ್ತದ. ಹಂಗಂದಾಗ ನಮ್ಮ ಕೆಲಸ ಏನು? ಗಿಡ ಹಚ್ಚೋದು, ನೀರು ಕೊಡೋದು, ಪೋಷಣೆ ಮಾಡೋದು, ಬೆಳೆಸೋದು, ಮತ್ತು ಅದು ಕೊಟ್ಟಂತಹ ಹಣ್ಣುಗಳನ್ನ, ಅದು ಕೊಡುವಂತಹ ಕಟ್ಟಿಗೆಯನ್ನ, ಅದು ಕೊಡುವಂತಹ ಸೊಪ್ಪನ್ನ, ಇವನ್ನೆಲ್ಲ ಉಪಯೋಗ ಮಾಡಿಕೊಳ್ಳೋದಕ್ಕ ನಮಗೆ ಎಷ್ಟೆಲ್ಲ ಸವಲತ್ತುಗಳಾದವ ನೋಡ್ರಿ. ಒಂದು ಗಿಡ ಬೆಳೆದ್ರೆ ನಮಗೆ ಎಷ್ಟೆಲ್ಲ ಸವಲತ್ತುಗಳಾದವ. ಮತ್ತ ಗಿಡಗಳು ನಮ್ಮ ಆಪತ್ಕಾಲದ ಬಂಧುಗಳು ಅಂತಲೂ ಕೂಡ ಹೇಳ್ತಾರ. ಯಾವಾಗ ನಮಗೆ ಬೆಳೆ ಕೈ ಕೊಡ್ತದ ಆ ಸಮಯದೊಳಗ ಗಿಡಗಳು ನಮ್ಮ ನೆರವಿಗೆ ಬರ್ತಾವ. ಇದು ಕೆಲವರ ಅನುಭವ ಕೂಡ ಆಗಿರಬಹುದು. ಯಾರ್ಯಾರು ತಾವು ಗಿಡ ಮರಗಳನ್ನ ಬೆಳೆದಿರಿ ಅವರಿಗೆ ಈ ಅನುಭವ ಸಾಕಷ್ಟು ಇರಬೇಕು. ಅದಕ್ಕ ನಮ್ಮ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ತಮಗೆ ಸಾಧ್ಯದ ಅಲ್ಲಿ ಗಿಡಗಳನ್ನ ಬೆಳೆಯುವಂತದ್ದು, ಸಾಮುದಾಯಿಕ ನೆಲದೊಳಗ ಸಹಿತ ಗಿಡಗಳನ್ನ ಬೆಳೆದು ಒಂದು ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರ ಒಬ್ಬೊಬ್ಬರೇ ಮಾಡೋದಕ್ಕಿಂತ ಇವನ್ನೆಲ್ಲ ಗುಂಪಿನ ಚಟುವಟಿಕೆ ಮಾಡ್ಕೊಂಡ್ರ ಬಹಳ ಸರಳ ಇರ್ತದ. ನಾವು ಯಾವತ್ತು ಅದನ್ನೇ ಹೇಳ್ಕೊಂಡ್ ಬಂದಿವಿ, ಸಾಮುದಾಯಿಕವಾಗಿ ನಾವು ಕೆಲಸಗಳನ್ನ ತಗೊಂಡ್ರ ಅದು ಸರಳವಾಗಿ ಆಗ್ತದ, ಮತ್ತ ವೇಗವಾಗಿ ಆಗ್ತದ, ಮತ್ತ ಅದರಿಂದ ನಮಗಾಗುವಂತಹ ಪ್ರತಿಫಲ ಹೆಚ್ಚು. ಆಮೇಲೆ ನಾವು ಏನೇ ಮಾಡುವಂತಹ ಒಂದು ಕೆಲಸ ಇದ್ರು ಕೂಡ ಅದು ನಮಗ ಬಹಳ ಹಗರ ಅನ್ನಿಸ್ತದ. ಅದಕ್ಕ ಅದು ಕೃಷಿ ಕಾರ್ಯ ಇರಬಹುದು, ಅರಣ್ಯದ ಕಾರ್ಯ ಇರಬಹುದು, ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡುವಂತದ್ದಿರಬಹುದು, ಎಲ್ಲರೂ ಕೂಡಿ ನಾವು ಮಾಡ್ತಾ ಇದ್ರೆ ನಮ್ಮ ಸಂಬಂಧಗಳು ಕೂಡ ಸುಧಾರಣೆ ಆಗ್ತಾವ. ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ನಮಗ್ ನಾವೇ ಬೆಳೆಸಿಕೊಳ್ಳೋದಕ್ಕೆ ಇದು ಸಹಾಯ ಆಗ್ತದ. ಅದಕ್ಕ ಈ ನಿಟ್ಟಿನೊಳಗ ನಾವೆಲ್ಲರೂ ಕೂಡಿ ಇವತ್ತಿನ ದಿವಸ ನಮ್ಮ ಭೂಮಿಯ ಬಗ್ಗೆ ಬಹಳಷ್ಟು ಕಾಳಜಿ ಮಾಡಬೇಕಾಗಿದೆ, ಭೂಮಿಯ ಪರಿಸರದ ಬಗ್ಗೆ ಬಹಳಷ್ಟು ಕಾಳಜಿ ಮಾಡಬೇಕಾಗಿದೆ. ಆವಾಗ ನಾವು ವೈಯಕ್ತಿಕವಾಗಿ ಕೂಡ ಕೆಲಸ ಮಾಡಬಹುದು, ಸಾಮುದಾಯಿಕವಾಗಿ ಕೂಡ ಕೆಲಸ ಮಾಡಬಹುದು. ಇದರಿಂದ ನಮಗೆ ವೈಯಕ್ತಿಕವಾಗಿ ಕೂಡ ಸಹಾಯ ಆಗ್ತದೆ, ಅದರ ಜೊತೆಗೆ ನಾವು ಸಮಾಜಕ್ಕೂ ಕೂಡ ಒಂದು ದೊಡ್ಡ ಕಾಣಿಕೆಯನ್ನ ಕೊಟ್ಟಂಗ ಆಗ್ತದೆ. ಆತ್ಮೀಯರೇ, ನಿನ್ನೆ ಅಂದ್ರೆ March 3 ನಾವು ವಿಶ್ವ ವನ್ಯಜೀವಿ ದಿನವನ್ನ ಆಚರಣೆ ಮಾಡಿದೀವಿ. ಇದು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತದ್ದು. ನೇರವಾಗಿ ವನ್ಯಜೀವಿಗಳು ಇಲ್ಲ ಅಂತಂದ್ರ ನಮ್ಮ ಜೀವನನೇ ಇಲ್ಲ. ಒಂದು ಸಮತೋಲಿತ ಪರಿಸರ ಇರಬೇಕು ಅಂತಂದ್ರೆ ಅದರೊಳಗ ಜೀವಿಗಳು ಇರಬೇಕು, ಮನುಷ್ಯರು ಇರಬೇಕು. ಜೀವಿಗಳು ಅಂತಂದ್ರೆ ಇಡೀ ಪೃಥ್ವಿ ಮೇಲೆ ಇರುವಂತಹ ಎಲ್ಲಾ ಜೀವಿಗಳು, ಅಸಂಖ್ಯಾತ ಜೀವಿಗಳು, ಲಕ್ಷಾನುಗಟ್ಲೆ, ಕೋಟಿ ಕೋಟಿ ಗಟ್ಲೆ ಇವತ್ತ ಜೀವಿಗಳದಾವ. ಆದ್ರೆ ಏನಾಗ್ಯದ ಅಂತಂದ್ರ ಜೀವಿಗಳ ಜೀವಕ್ಕ ಇವತ್ತ ಮನುಷ್ಯರಿಂದ ಅಪಾಯ ಆಗ್ಯದ. ಸಾಕಷ್ಟು ಜೀವಿಗಳು ಇವತ್ತ ಅಳಿದು ಹೋಗ್ಯಾವ, ಅವುಗಳ ವಂಶ ನಿರ್ವಂಶ ಆಗಿದೆ. ಇನ್ನೂ ಅನೇಕ ಸಾವಿರಾರು ಪ್ರಭೇದಗಳು ಅಳಿವಿನ ಅಂಚಿನೊಳಗಿದ್ದಾವ. ಅವುಗಳನ್ನ ನಾವು ಉಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ. ಅದಕ್ಕೆ ಈ ವರ್ಷ ವಿಶ್ವಸಂಸ್ಥೆಯವರು ಏನಂತ ಇದ್ದಾರೆ ಅಂತಂದ್ರ ಅದಕ್ಕೆ ನಮ್ಮ ದುಡ್ಡನ್ನು ಹಾಕೋಣ, ಹೂಡಿಕೆ ಮಾಡೋಣ, ಯೋಜನೆಗಳನ್ನು ತಯಾರು ಮಾಡೋಣ. ಯೋಜನೆಗಳು ಹೆಂಗಿರಬೇಕು ಅಂತಂದ್ರ ಅವು ಈ ವನ್ಯಜೀವಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬೇಕು, ಅದರ ಜೊತೆಗೆ ಈ ಗ್ರಹವನ್ನ ಉಳಿಸುವಂತಹ ಒಂದು ಪ್ರಯತ್ನ ಆ ಮೂಲಕ ಆಗಬೇಕು ಅಂತ ಹೇಳಿ. ಅದಕ್ಕೆ ಇದರೊಳಗ ನಮ್ಮ ಪಾತ್ರ ಕೂಡ ಬಹಳ ಮುಖ್ಯದ. ಇಂಥ ಯೋಜನೆಗಳು ಸರ್ಕಾರ ಮಾಡಿದ್ರೆ ಅದಕ್ಕೆ ನಾವು ಕೂಡ ಬೆಂಬಲ ಕೊಟ್ಟು ನಮ್ಮಿಂದ ಏನು ಸಹಾಯ ಆಗ್ತದ ಅದನ್ನ ಮಾಡೋದಕ್ಕೆ ನಾವು ಕೂಡ ಸಿದ್ಧರಾಗೋಣ. ವನ್ಯಜೀವಿಗಳು ವನದೊಳಗಿದ್ರೂ ಸಹಿತ ಅವು ಇರೋದ್ರಿಂದ ನಮ್ಮ ನಾಡಿನ ಬಾಳು ಬೆಳಗ್ತದ ಅನ್ನುವಂತಹ ವಿಚಾರವನ್ನ ನಾವು ಯಾವತ್ತೂ ಮನಸ್ಸಿನೊಳಗ ಇಟ್ಕೋಬೇಕು. ಆ ನಿಟ್ಟಿನೊಳಗ ನಮ್ಮ ಪ್ರಯತ್ನಗಳು ಬೇಕಾಗ್ತವ. ಅದಕ್ಕಾಗಿ ಈ ಒಂದು ಜಾಗೃತಿ ಮೂಡಿಸುವಂತಹ ಒಂದು ದಿನವನ್ನ March 3 ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇದೆ. ಬರೀ ವನ್ಯಜೀವಿಗಳು ಅಂತಲ್ಲ, ನಮ್ಮ ಸುತ್ತಮುತ್ತಲ ಇರುವಂತಹ ಎಲ್ಲಾ ಜೀವಿಗಳ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕಾಗ್ತದೆ. ನಮಗೆ ಲಾಭ ಯಾವ ಅದಾವ ಅವುಗಳನ್ನಂತೂ ನಾವು ಸಾಕ್ತಿವಿ, ಪೋಷಣೆ ಮಾಡ್ತೀವಿ, ಅದು ಬೇರೆ ಮಾತು. ಆದ್ರೆ ನಮಗ್ ಗೊತ್ತಿರಲಾರೆ ಸಾಕಷ್ಟು ಜೀವಿಗಳು, ಉದಾಹರಣೆ ಹೇಳಬೇಕು ಅಂತಂದ್ರೆ ಪಕ್ಷಿಗಳಿರಬಹುದು, ನೆಲದೊಳಗಿನ ಸೂಕ್ಷ್ಮಾಣು ಜೀವಿಗಳಿರಬಹುದು, ವಾತಾವರಣದೊಳಗೆ ಇರುವಂತಹ ಸೂಕ್ಷ್ಮಾಣು ಜೀವಿಗಳಿರಬಹುದು, ಅನೇಕ ಕೀಟಗಳು ಇವತ್ತು ಮನುಷ್ಯನಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಒಂದು ವಿಚಾರವನ್ನ ಹೇಳ್ತೀನಿ, ಈ ಸಂಗತಿಯನ್ನ ಸುಮಾರು ವರ್ಷಗಳ ಹಿಂದೆ ಇದೇ ಕಾರ್ಯಕ್ರಮದೊಳಗ ನಾವು ಬಿತ್ತರ ಮಾಡಿದ್ವಿ. ಚೀನಾದೊಳಗ ಒಂದು ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ ಗುಬ್ಬಿಗಳು ಬಹಳ ಆಗಿದ್ದು ಅಂತೇಳಿ ಅಲ್ಲಿ ಆಡಳಿತ ಏನ್ ಮಾಡಿತು, ಗುಬ್ಬಿಗಳನ್ನ ಕೊಂದು ಬಿಡೋಣ, ಯಾಕಪ್ಪ ಅಂತಂದ್ರೆ ಗುಬ್ಬಿಗಳಿಂದ ನಮ್ಮ ಆಹಾರ ಪದಾರ್ಥ ಎಲ್ಲ ಹಾಳಾಗತ್ತದ, ಅವೇ ತಿಂದು ಹಾಕ್ತಾ ಇದ್ದಾವ, ನಮ್ಮ ಬೆಳೆಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾವ ಅಂತ ಹೇಳಿ. 1958 ಸುಮಾರೊಳಗೆ. ಹಂಗಾಗಿ ಏನಾಯ್ತಪ್ಪ ಅಂತಂದ್ರೆ ಚೀನಾ ಸರ್ಕಾರ ಗುಬ್ಬಿಗಳನ್ನ ಕೊಲ್ಲುವಂತಹ ಒಂದು ಅಭಿಯಾನವನ್ನು ಶುರು ಮಾಡಿತು. ಗುಬ್ಬಿಗಳು ಕಂಡಲ್ಲೆಲ್ಲ ಅದನ್ನ ಕೊಲ್ಲುವುದಕ್ಕೆ ಚೀನೀಯರು ಶುರು ಮಾಡಿದ್ರು. ಹಿಂಗಾಗಿ ಸ್ವಲ್ಪ ಸಮಯದೊಳಗೆ ಇಡೀ ಚೀನಾದೊಳಗ ಒಂದೇ ಒಂದು ಗುಬ್ಬಿ ಉಳಿಯಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅವಾಗ ಏನಾಯ್ತಪ್ಪ ಅಂತಂದ್ರೆ ಸರ್ಕಾರ ಏನ್ ತಿಳಿದಿತ್ತು ಅಂತಂದ್ರೆ ಗುಬ್ಬಿಗಳು ಖಲಾಸ ಆಯ್ತಪ್ಪ ಅಂತಂದ್ರೆ ನಮ್ಮ ಬೆಳೆಗಳು ಸುರಕ್ಷಿತ ಉಳಿತಾವ ಅಂತೇಳಿ. ಆದ್ರೆ ಹಂಗಾಗಲಿಲ್ಲ, ಅದ್ರ ಉಲ್ಟಾ ಆಯ್ತು. ಗುಬ್ಬಿಗಳು ಸತ್ತು ಅಂತಂದ ಕೂಡಲೇ ಕೀಟ ರೋಗಗಳ ಬಾಧೆ ಹೆಚ್ಚಾಯಿತು. ಎಲ್ಲಾ ಬೆಳೆಗಳು ಕೀಟ ರೋಗಗಳಿಗೆ ಬಲಿಯಾದವು. ಧಾನ್ಯದ ಬರದಿಂದ ಇಡೀ ಚೀನಾ ನಲುಗು ಹೋಯಿತು. ಗುಬ್ಬಿಗಳು ಇರಲಾರ್ದಕ್ಕ ಕೀಟಗಳು ಏನಾಯ್ತಪ್ಪ ಅಂತಂದ್ರೆ ಅವುಗಳ ಸಂಖ್ಯೆ ಉಲ್ಬಣ ಆಯಿತು. ಅವು ದಾಳಿ ಮಾಡಿ ಎಲ್ಲಾ ಬೆಳೆಗಳನ್ನ ತಿಂದು ಹಾಕಿ ಮನುಷ್ಯರಿಗೆ ಏನೂ ಸಿಗಲಾರ್ದಂಗ ಮಾಡೋದು. ಹಿಂಗಾಗಿ ಮತ್ತಿಷ್ಟು ಅಲ್ಲಿಯ ಜನ ತೊಂದರೆಗೆ ಒಳಗಾದ್ರು. ಯಾವಾಗ ಸರ್ಕಾರಕ್ಕೆ ಬುದ್ಧಿ ಬಂತು, ಅವ್ರೇನ್ ಮಾಡಿದ್ರು ಅಂತಂದ್ರೆ ನಮ್ಮ ಭಾರತದಿಂದ ರಷ್ಯಾದಿಂದ ಗುಬ್ಬಿಗಳನ್ನ ಆಮೋದು ಮಾಡಿಕೊಂಡು ಅವುಗಳನ್ನ ಸಂರಕ್ಷಣೆ ಮಾಡಿದ್ರು. ಮತ್ತೆ ಮೊದಲಿನಂಗೆ ಗುಬ್ಬಿಗಳ ಸಂಖ್ಯೆ ಹೆಚ್ಚಾಗಿ ಅಲ್ಲಿ ಬೆಳೆಗಳು ಉಳಿದು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ನಮಗ್ ಗೊತ್ತಿರಲಾರ್ದಂಗೆ ಎಲ್ಲ ಪ್ರಕ್ರಿಯೆಗಳು ನಡೆದಿರ್ತಾವ, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ತಾವ, ಅವಲಂಬನೆ ಆಗಿರ್ತಾವ ತಮ್ಮ ಆಹಾರಕ್ಕಾಗಿ. ಹಿಂಗ ಅವು ತಮ್ಮ ಕೆಲಸ ಮಾಡದಿರ್ತಾವ, ಅವುಗಳ ಹೊಟ್ಟೆ ತುಂಬುತ್ತದ, ನಮ್ಮ ಕೆಲಸ ಆಗ್ತದ. ಇದು ಪ್ರಕೃತಿ ತನ್ನಷ್ಟಾನು ಮಾಡಿ ನಮಗ್ ಕಲಿಸಿಕೊಟ್ಟಂತಹ ಮತ್ತು ಒಂದು ಕಟ್ಟಿಕೊಟ್ಟಂತಹ ಒಂದು ಬುತ್ತಿ. ಇಂಥ ಒಂದು ಬುತ್ತಿಯನ್ನ ನಾವು ಸರಿಯಾಗಿ ಸದುಪಯೋಗ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಸೇವಿಸೋದಕ್ಕ ನಿರತರಾದ್ರೆ ನಮ್ಮ ಬದುಕು ಕೂಡ ಸುಂದರ ಆಗ್ತದ ಅನ್ನೋದನ್ನ ಗಮನಿಸಬೇಕು. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ March 5 ಬರುವ ಮಂಗಳವಾರ March 11 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕಂತಂದ್ರ, ಈಗಾಗಲೇ ನಾನು ತಮಗ ಹೇಳಿಬಿಟ್ಟಿದ್ದೀನಿ, ಬರುವ ವಾರ ಬಿಸಿಲಿನ ವಾತಾವರಣ ಇರ್ತದ ಮತ್ತ ಉಷ್ಣತೆ ಹೆಚ್ಚಿಗಾಗುವಂತಹ ಸಂಭವ ಅದ. ಏನು ಕಳೆದ ವಾರ ನಾವು ಅಂದಿದ್ವಿ 37 ಡಿಗ್ರಿ ಸೆಲ್ಸಿಯಸ್ ತನಕ ಬರಬಹುದು ಅಂತ ಹೇಳಿ, ಈ ವಾರ ಹೇಳ್ತಾ ಇದ್ದಾರೆ ತಜ್ಞರು 38, 39, 40 ತನಕನು ಹೋಗಬಹುದು ಅಂತ ಹೇಳಿ. ಕೆಲವು ಜಿಲ್ಲೆಗಳು ನಮ್ಮ ಬಿಸಿಲಿನ ತವರು ಜಿಲ್ಲೆಗಳು ಅಂತ ಹೇಳ್ತೀವಿ, ಸೂರ್ಯನ ಜಿಲ್ಲೆಗಳು ಅಂತ ಹೇಳ್ತೀವಿ, ಕಲಬುರಗಿ ಇರಬಹುದು, ರಾಯಚೂರು ಇರಬಹುದು, ಬಳ್ಳಾರಿ ಇರಬಹುದು, ನೆರೆಯ ಸೊಲ್ಲಾಪುರ ಇರಬಹುದು, ಈ ಭಾಗಗಳಲ್ಲಿ ಬಹುತೇಕ 40 ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣತೆ ಗರಿಷ್ಠ ತಾಪಮಾನ ಹೋಗಬಹುದು. ಕನಿಷ್ಠ ತಾಪಮಾನದೊಳಗೆ ಸಹಿತ ಏರಿಕೆ ಆಗ್ತದೆ. 20, 21 ಡಿಗ್ರಿ ಸೆಲ್ಸಿಯಸ್ ಕಳೆದ ವಾರ ಇತ್ತು, ಈಗ 22, 23 ಡಿಗ್ರಿ ಸೆಲ್ಸಿಯಸ್ ತನಕನು ಕನಿಷ್ಠ ತಾಪಮಾನ ಹೋಗಬಹುದಾಗ್ಯದ ಅನ್ನುವಂತಹ ಒಂದು ಅನುಮಾನದ. ಶುಭ್ರವಾದಂತಹ ಒಂದು ವಾತಾವರಣ ಇರ್ತದ. ತಮ್ಮ ಕೊಯ್ಲೋತ್ತರ ಏನ್ ಕೆಲಸಗಳದಾವ ಅವುಗಳನ್ನ ಮಾಡಿಕೊಂಡು ಹೋಗುವುದಕ್ಕ ಅನುಕೂಲಗಳದಾವ. ಆದ್ರ ಈ ಬಿಸಿಲಿನ ಬಗ್ಗೆ ತಾವು ಎಚ್ಚರಿಕೆ ವಹಿಸಬೇಕು. ಆದಷ್ಟು ತಂಪಾದ ಸಮಯದೊಳಗ ತಾವು ಕೆಲಸ ಮಾಡಬೇಕು ಮತ್ತು ಸಾಕಷ್ಟು ಸಂರಕ್ಷಣಾತ್ಮಕವಾದಂತಹ ಬಟ್ಟೆ ಧರಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಬಹುದು. ಇದರೊಳಗೆ ಏನಾದರೂ ಬದಲಾವಣೆಗಳು ಆದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ ಶೋಭಕ್ಕ ಬಾರ್ ಪರಾಜನ. ಇದು ಬಾಟ್ಲಿ ತಗೋವ. ಏನ್ ಬಾಟ್ಲಿ ತಂದ್ಯಪ್ಪ ಇದು ನೋಡು. ಅಲ್ಲ ಇದು ಜೇನುತುಪ್ಪದೇನೆ? ನೀ ಹೋದ್ಸಲ ಬಂದಾಗ ಏನ್ ಹೇಳಿದಿ? ಖರೆ ರಾಜಣ್ಣ, ನೀವು ಮರ್ತು ಬಿಟ್ಟಿ ಅಂತ ಅನ್ಕೊಂಡಿದ್ದೆ ನಾನು. ನನಗೆ ಒಳ್ಳೆ ಕ್ವಾಲಿಟಿದಂತ ಜೇನುತುಪ್ಪ ಬೇಕಾಗಿತ್ತು. ಮತ್ ಇದು ಯಾವ್ದಂದಿ? ಲೇಬಲ್ ಅದೇನು? ಲೇಬಲ್ ಇಲ್ಲಿ ಖರೆ ಮಾರ್ಕೆಟ್ಲಿಂದ ನಾ ತಂದಿದ್ದೆ ತಂದೇನ ಅಂತ ಅನ್ಕೊಳ್ಳಿ. ಒಂದ್ಸಲ ಶೋಭಕ್ ಹೇಳ ವಿಶ್ವಾಸ್ಲಿಂದ ಅಂತಂದ ಮೇಲೆ ಅದು ನನ್ ಮೇಲೆ ಬಹಳ ಜವಾಬ್ದಾರಿ ಇರ್ತದ. ಅದಕ್ಕೆ ಶೋಭಕ್ಕ ಶುದ್ಧ ಜೇನುತುಪ್ಪ ಅಂತ ಹೇಳಿ. ಹೌದು ಹೌದಿಲ್ಲ? ಹೌದು. ಅದಕ್ಕೆ ಶುದ್ಧ ಜೇನುತುಪ್ಪ ಮಾರ್ಕೆಟ್ ತಂದಿಲ್ಲ. ಒಬ್ರು ನಮ್ಮ ದೋಸ್ತರು ರೈತರ, ಅವ್ರ ಹೊಲದಾಗ ಜೇನು ಪೆಟ್ಟಿಗೆ ಇಟ್ಟಾರ. ಆ ಜೇನು ಪೆಟ್ಟಿಗೆಯಿಂದ ಅವ್ರೇನ್ ಬಿಡಿಸಿರ್ತಾರ ನೋಡು, ಆ ಜೇನುತುಪ್ಪ ತಗೊಂಡ್ ಬಂದಿನಿ. ಬಾಳ ಚಲೋ ಆಯ್ತು ನೋಡಪ್ಪ. ನನಗ ಬಾಳ ಬೇಕಾಗಿತ್ತು, ನನಗೊಂದ್ ಸ್ವಲ್ಪ ಔಷಧಕ್ಕೆ ಬೇಕಾಗಿತ್ತು, ಪೂಜಾಕ್ಕೂ ಬೇಕಾಗಿತ್ತು. ಇದು ಮಾರ್ಕೆಟ್ಲಿಂದ ತಂದಿರ್ತೀವಲ್ಲ, ಅದಷ್ಟು ಚಲೋ ಇಲ್ಲಪ್ಪ. ಸ್ವಲ್ಪ ಜಲ್ದಿ ಮ್ಯಾಲ ಒಣಗಿದಂಗ ಆಗಿಬಿಡ್ತದ ಅದು. ಹೌದಿಲ್ಲ? ಅದಕ್ಕ ಶುದ್ಧ ಜೇನುತುಪ್ಪ ಬೇಕು ಅಂದ್ರೆ ನಿಮ್ಗೆ ಸರಳ ಅದೇ ಹೇಳ್ತೀನಿ. ಮತ್ತೆ ಹೌದು, ನೀ ಮಾಡ್ಲಿಕ್ಕೆ ಮನಸ್ಸಿರ್ಬೇಕು. ಅಂದ್ರೆ ನನಗ ಸಾಕು ಅಂತೇನು ಜೇನ ಅಲ್ಲಪ್ಪ? ಜೇನ್ ಸಾಕಂತಂದ್ರೆ ಅಷ್ಟು ಹುಳಗಳಿರ್ತಾವ, ಹೆಂಗ ಸಾಧ್ಯ ಅಂತೀನಿ? ನಮ್ಮದೇನು ಹಳ್ಳಿ ಊರ ಹೊಲ ಅದನ್ನ ಹೆಂಗ್ ಮಾಡ್ತೀನಿ ನೀನು? ಹಳ್ಳಿ ಊರಿದ್ರ ಹೊಲ್ದಾಗಾರ ಒಯ್ದು ಇಟ್ಟೇವಪ್ಪ, ತನ್ ತಾನೇ ಏನಾರ ಆಗ್ತಾವ ಅಂತ ಅನ್ಕೊಳಂ. ಮನೆಗೆ ಎಲ್ಲಿಡ್ತಿದಿಲ್ ದೊಡ್ಡೋರಾಗ ನೋಡು. ನಿನ್ ಪ್ರಶ್ನೆ ಬಹಳ ಚಲೋ ಅದ, ಬರಬ್ಬರ ಅದ. ಅವು ಜೇನುಳ ನಿನ್ ಮನೆಗಿನ ಗಿಡಕ್ಕೆ ಹೋಗ್ತಾವ ಅಂತಲ್ಲ. ಹೌದಪ್ಪ, ನನ್ ಮನೆ ಗಿಡಕ್ಕೆ ಬ್ಯಾಡ. ಅದ್ರ ಮನೆಯೊಳಗೆ ಇಟ್ಕೊಂಡ್ ಹೆಂಗ್ ಕೂಡ್ತಿದ ಅದನ್ನ ಅಂತ. ಮನೆ ತುಂಬೆ ಹಾರಾಡತಾವ, ಓಣಿ ತುಂಬೆ ಹಾರಾಡತಾವ. ಅವು ಬಹಳ ಶಾಣೆ ಇರ್ತಾವ ಶೋಭಕ. ಅವು ಗೂಡ್ನಾಗ ಹೊರಗೋತಾವ, ಸೀದಾ ಗುಡಿಗೆ ಬರ್ತಾನೆ. ಆಜು ಬಾಜು ಗೊತ್ತ, ನಿಂಗೆ ಹಾಯ್ನು ಅನ್ನೋದಿಲ್ಲ, ಹಲೋನು ಅನ್ನೋದಿಲ್ಲ. ಅವು ಸುಮ್ ಸುಮ್ನೆ ಕಡಿಯೋದಿಲ್ಲ. ಅದ್ ಕಡೆಯಂಗಿಲ್ಲ, ಏನ್ ಮಾಡ್ತದ ಗೊತ್ತಿಲ್ಲ. ಗುಯಿ ಅಂತ ಬಂದು ಅಂದ್ರೆ ನಮ್ ಗಂಜಿ ಬರ್ತದ ಅಷ್ಟೇ. ಸ್ವಲ್ಪ ದೋಸ್ತಿ ಮಾಡ್ಕೋಬೇಕು. ಈ ಕೆಲವರು ಕಾಯಿ ಕುಯ್ ಕಾಯಿ ಕುಯ್ ಅಂತಿರ್ತಾರ, ಅವ್ರ ಜೊತೆ ಜೀವನ ನಡೆದಿಲ್ಲ. ಹೌದೌದು. ಹಂಗ ಇವ್ ಸಂಗೀತ ಚಲೋ ಕೊಡ್ತಿರ್ತಾವ, ಗುಯಿ ಅಂತ ಗುಯಿ ಅಂತ. ಏನಾಗೋದಿಲ್ಲ ಶೋಭಕ್ಕ, ವಿಜ್ಞಾನಿಗಳು ಹೇಳ್ಯಾರ. ಏನಂತಂದ್ರ ನಮ್ ನಮ್ಮ ಮನೆಯೊಳಗು ಸಹಿತ ನಾವು ಒಂದ್ ಪೆಟ್ಟಿಗೆ ಇಟ್ಕೋಬಹುದು. ಈಗ ದೊಡ್ಡ ರೋಗಿನಿ ಅಂತಲ್ಲ, ಅಲ್ಲೆಲ್ಲ ಬಹಳಷ್ಟು ಗಿಡಗಳದಾವ. ಆಮೇಲೆ ಎಲ್ಲಕ್ಕ ಹೇಳ್ತೀನಿ, ಎಲ್ಲೆಲ್ಲ ಖಾಲಿ ಪ್ಲಾಟ್ ಅವ. ಈ ಬಳ್ಳಾರಿ ಜಲ್ಲಿ ಬಿಡದ. ಹೌದು, ಬಳ್ಳಾರಿ ಜಲ್ಲಿ ಎಷ್ಟು ಹೂವು ಇರ್ತ ನೋಡಿ. ಖರೇನೆ, ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಹೂ ಇರ್ತ. ಆ ಹೂಕ್ ಹೋಗ್ತಾವ, ಹೂಕ್ ಹೋಗಿ ಮಕರದ ಹಿರ್ಕೊಂಡ್ ಬರ್ತಾವ. ನೋಡು, ಜೇನುಳಿನ ಬಗ್ಗೆ ನಾವೇ ತಲೆ ಕೆಡಿಸ್ಕೋಬೇಕು ಅಂತ ನಾನೇನ ಕೇಳಿದ್ದೇನೆ? ನಾವೇನ್ ತಲೆ ಕೆಡಿಸ್ಕೋಬೇಕು? ಜೇನ್ ಪೆಟ್ಟಿಗೆ ಇಡಬೇಕು, ಆ ಜೇನುಳುಗಳು ಹಾಳಾಗದ ನೋಡ್ಕೋಬೇಕು. ಅವ್ರದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋತಾರೆ ಅಲ್ಪ. ಮತ್ತೆ ನಾವು ಅವ್ರ ಜೋಡಿ ಇರಬೇಕಂದ್ಮೇಲೆ ಅವ್ರದ ತಿಳ್ಕೊಬೇಕಲ್ಲ ನಾವು ಏನದ ಹೆಂಗದ ಅಂತ ಹೇಳಿ. ನೋಡು, ಏನಿಲ್ಲ, ಈಗ ಕೃಷಿ ವಿಜ್ಞಾನ ಕೇಂದ್ರದ. ಹೌದು, ಅಲ್ಲೆಲ್ಲ ತರಬೇತಿ ಕೊಡ್ತಿರ್ತಾರ. ನೀವೆಲ್ಲ ಆಸಕ್ತಿ ಇರ್ತಾರ ಹೇಳಿದ್ರಿ, ಸ್ವಸಹಾಯ ಸಂಘದವ್ರು ಒಂದ್ 20 ಮಂದಿ ಅಂತಂದ್ರ, ಅವ್ರು ನಿಮಗೆ ಅಂತೇಳಿ ಒಂದು ತರಬೇತಿ ಕೊಡ್ತಾರ. ಜೇನು ಸಾಕಾಣಿಕೆ ಬಗ್ಗೆ. ಜೇನು ಸಾಕಾಣಿಕೆ ಅಂದ್ರೆ ಜೇನು ಅವ್ರು ಸಾಕಿರ್ತಾರ, ಅಲ್ಲಿ ಹೋಗಿ ನಮ್ಗೆ ಇದು ಮಾಡ್ತಾರೆ ಎಲ್ಲ ಹೇಳ್ತಾರೆ. ಮತ್ ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಲ್ಲಪ್ಪ. ನನಗೆ ಕ್ಲಿಯರ್ ಆಗ್ಬೇಕು, ನೀವ್ ಒಮ್ಮಿದೊಮ್ಮೆ ಜೇನು ಪೆಟ್ಟಿಗೆ ತಂದಿಟ್ಟೆ ಅಂದ್ರೆ ನಾ ಏನ್ ಮಾಡ್ಲದಕ್ಕ? ನಾನು ಸುತ್ತಮುತ್ತ ಜೇನು ಸುತ್ತಕೊಳ್ಲಿಕ್ಕೆ ಅಂದ್ರೆ ನಾ ಹೆಂಗ್ ಮಾಡ್ಬೇಕು? ಏನು ಮಾಡೋದಿಲ್ಲ, ನೀವೊಂದ್ 20 ಮಂದಿ ತಯಾರಾಗಿರಿ. ತಯಾರಾಗಿ ಅವ್ರು ಹೇಳಿದ್ರೆ ಕೃಷಿ ವಿಜ್ಞಾನ ಕೇಂದ್ರದವರು ತರಬೇತಿ ಅರೇಂಜ್ಮೆಂಟ್ ಮಾಡ್ತಾರೆ. ಅವ್ರೆಲ್ಲಾನು ಹೇಳ್ತಾರೆ ಜೇನು ಗೂಡು ಅಂದ್ರೇನು, ಹುಳಗಳನ್ನ ಹೆಂಗ್ ನಾವು ನಿರ್ವಹಣೆ ಮಾಡಬೇಕು, ಏನ್ ಮಾಡಬೇಕು, ಅವ್ ಯಾವ ಟೈಮ್ನ ನಮ್ ಕಡಿತಾವ, ನಾವ್ ಏನ್ ಮಾಡಿದ್ರೆ ನಮ್ ಜೊತೆ ದೋಸ್ತಿ ಮಾಡ್ಕೊಳ್ತಾವ, ಎಲ್ಲ ಹೇಳ್ತಾರ. ಅವ್ರು ತುಪ್ಪ ಹೆಂಗ್ ತೆಗಿಬೇಕು, ಅದು ಒಂದು ಎಲ್ಲಾನು ಹೇಳ್ತಾರ. ಗುಡಿನ ತುಂಬ ಕೂತ್ ಬಿಟ್ಟಿರ್ತಾವ ಹುಳುಗಳು. ಹೌದು, ಮತ್ತೆ ಕೈ ಹಾಕಿದ್ರೆ ಕಡಿತಾವ, ಅದನ್ನ ಹೆಂಗ್ ತೆಗಿಬೇಕು? ಅವು ಜೇನು ಸಂಗ್ರಹಣೆ ಆಗ ಇದನ್ನೇ ಬ್ಯಾರೆ ಇರ್ತದ, ಅದೆಲ್ಲ ಅವ್ರು ಹೇಳ್ತಾರ. ಈಗ ಜೇನಿನ ಹುಳ ಬಗ್ಗೆ ಹೇಳ್ಬೇಕಂತಂದ್ರೆ ನೋಡು, ಒಂದು ಜೇನುಳ ಒಂದು ದಿವಸಕ್ಕ 2000ಕ್ಕಿಂತ ಹೆಚ್ಚು ಹೂಗೆ ಭೇಟಿ ಕೊಡ್ತದ. ಮುಂಜಾನೆ ಸಂತನಕ ಅದೇ ಕೆಲಸ ಅದ್ರದಂಗ. ಮತ್ತೆ ಕೆಲಸನೇ, ಕೆಲಸಗಾರ ಹುಳುಗಳ ಕೆಲಸ ಏನು? ಹೋಗ್ಬೇಕು, ಹೂವಿಗೆ ಭೇಟಿ ಆಗ್ಬೇಕು, ಅಲ್ಲಿಂದ ಮಕರಂದ ತರಬೇಕು, ಬರಮುಂದ ಪರಾಗ ತರಬೇಕು, ಗೂಡಿನಾಗ ಇಡಬೇಕು, ಮತ್ತೆ ಹೋಗ್ಬೇಕು, ಮತ್ತೆ ಇಡಬೇಕು. 2000ಕ್ಕಿಂತ ಹೆಚ್ಚಿಗೆ ಅದು ಭೇಟಿ ಕೊಡುತ್ತೆ. ಆಮೇಲೆ ಇನ್ನೊಂದು ವಿಜ್ಞಾನಿಗಳು ಹೇಳ್ತಾರ, ರೈತರು ಹೇಳ್ತಾರೆ ಶೋಭಕ್ಕ, ಏನಂತಂದ್ರ ಏನಂತ, ಈ ಜೇನು ಪೆಟ್ಟಿಗೆ ನಾವು ಇಡೋದ್ರಿಂದ ಅಂದ್ರೆ ಪ್ರತಿಯೊಬ್ಬ ರೈತರು ಹೊಲದಾಗ ಒಂದೊಂದೇ ಜೇನು ಪೆಟ್ಟಿಗೆ ನಾವು ಇಟ್ಟಿವಿ ಅಂತಂದ್ರೆ ನಮ್ಮ ಹೊಲದೊಳಗೆ ಯಾವ ಪರಕೀಯ ಪರಾಗಸ್ಪರ್ಶದಿಂದ ಏನ್ ಬೆಳೆಗಳಾಗ್ತಾವ. ಈಗ ತೊಗರಿ ಅದ, ಪರಕೀಯ ಪರಾಗಸ್ಪರ್ಶ ಆಗ್ಬೇಕು. ಆಮೇಲೆ ಈ ಮಾವು ಅದ, ಇವೇನು ಹಣ್ಣಿನ ಬೆಳೆಗಳಲ್ಲ ಅಂತ ನಿಂಗೆ ಹೇಳ್ಬೇಕಂತಂದ್ರೆ ನೋಡು, 70%ರಷ್ಟು ಆಹಾರದ ಬೆಳೆಗಳು, 80%ಕ್ಕಿಂತ ಹೆಚ್ಚು ಹಣ್ಣು ಮತ್ತು ತರಕಾರಿ, ಆಮೇಲೆ 50%ಕ್ಕಿಂತ ಹೆಚ್ಚು ಬೀಜದಿಂದ ವಂಶಾಭಿವೃದ್ಧಿ ಹೊಂದಿರುವಂತ ಸಸ್ಯಗಳು, ಇವಕ್ಕೆಲ್ಲ ಪರಾಗಸ್ಪರ್ಶ ಆಗ್ಬೇಕಂದ್ರೆ ಜೇನುಳನೇ ಮೂಲ ಕಾರಣ. ಓಹೋ ಅಂದ್ರೆ ಜೇನ್ ಪಾತ್ರ ಬಹಳ ಇಲ್ಲಿ. ಭಯಂಕರದ. ನಾವೇನಂತಂದ್ರೆ ಔಷಧ ಹೊಡೆದು ಅದು ಹೊಡೆದು ಇದು ಹೊಡೆದು ಏನ್ ಮಾಡ್ಲಿತ್ತೀವಿ, ಜೇನಿನ ಸಂಖ್ಯೆ ಕಡಿಮೆ. ಹೌದಲ್ಲಪ್ಪ. ಮತ್ತೆ ಈಗ ನಾವು ಸಣ್ಣವರಿದ್ದಾಗ ಜೇನು ಗೂಡು ಏ ಸಿಕ್ತಿವಳು ಹೊಲದಾಗ ಬೇಕಾದಷ್ಟು ಇರ್ತಿದ್ವಪ್ಪ. ಎತ್ತರ ಮೇಲೆ ಗಿಡಕ್ಕೆ ಹಚ್ಚಿ ಬಿಟ್ಟಿರ್ತಿದ್ವು, ಆಳ ಮಕ್ಕಳು ಹೋಗಿ ಬಿಡಿಸ್ಕೊಂಡ್ ಬಂದ್ಬಿಟ್ಟಿರ್ತಿದ್ರಪ್ಪ. ಹೌದಲ್ಲ, ಈಗೆಲ್ಲ ಸಿಗಂಗೇ ಇಲ್ಲ. ಈಗ ಹುಡುಕಿಯಲ್ಲ ಸಿಗಲ್ಲ. ಯಾಕೆ ಹೇಳು? ಯಾಕಂದ್ರೆ ಅವು ಕಾರಣ ಹೌದೌದು, ಅವು ಇರುವಂತ ಪರಿಸರ ನಾವು ಕೊಟ್ಟಿಲ್ಲ. ಎಲ್ಲಾ ಕಡೆ ಔಷಧ ಹೊಡಿತೀವಿ, ಎಲ್ಲ ಹೋಗು ಎಲ್ಲ ಸತ್ತ ಹೋಗ್ಬಿಟ್ಟು. ಖರೇನೆ ಖರೇನೆ. ಈಗ ನಾವು ಉಳಿಬೇಕು ಅಂದ್ರೆ ಶಬಕ ಅಂದ್ರ ಈ ಭೂಮಿ ಮೇಲೆ ಮನುಷ್ಯ ಉಳಿಬೇಕು ಅಂತಂದ್ರ ಜೇನುಹುಳ ಉಳಿಬೇಕು. ಓ, ಅವು ಉಳಿದ್ರೆ ನಾವು ಉಳಿತೀವಿ. ಇಲ್ಲಾಂದ್ರೆ ಇಲ್ಲ. ನೀ ಕಿವಾಗ ಹೈಕೋ ಚಲೋ ಅಂತ ತಲೆ ಬೀಳಿಗತ್ತದ ಬಿಡು, ತಲೆ ಹೋಗ್ಲಿಕ್ಕತ್ತದ. ಹೋಗ್ಲಿತ್ತಲ್ಲ ಏನ್ ಹೇಳಿದ್ರು ವಿಜ್ಞಾನಿಗಳು, 4 ವರ್ಷ ಈ ನಮ್ಮ ಜಗತ್ತಿನಿಂದ ಜೇನುಹುಳಗಳು ಏನಾದ್ರೂ ಕಣ್ಮರಿ ಆದವು ಅಂತಂದ್ರ, ಅಂದ್ರೆ ಜೇನುಹುಳ ಕಣ್ಮರಿ ಆಗಿಂದ 4 ವರ್ಷ ಆದ್ಮೇಲೆ ಈ ಭೂಮಿ ಮೇಲೆ ಯಾವ ಮನುಷ್ಯನ ಒಂದು ಸಂತತಿ ಇರೋದಿಲ್ಲ. ಓಹೋ, ಅಂದ್ರ ಅಸ್ತಿತ್ವನೇ ಅಳದ್ ಹೋಗ್ತದಂತೆ ಮನುಷ್ಯನ. ಜೇನ್ ತುಂಬಿ ಇರಲಿಲ್ಲ ಅಂದ್ರೆ ಮನುಷ್ಯನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನಲ್ಲ, 4 ವರ್ಷ ಬದುಕೋದು ಹೆಚ್ಚು ಕಡಿಮೆ ಅಂತ ವಿಜ್ಞಾನಿಗಳು ಹೇಳಿರುವಂತ ಮಾತದು. ಅಂತಂದ್ರ ಅದರದೊಂದು ಪ್ರಾಮುಖ್ಯತೆ ನಮ್ಮ ಜೀವನಕ್ಕೆ ನಮ್ಮ ಉಳಿಗೆ ಎಷ್ಟದಂತೇಳಿ ನಾವೆಲ್ಲರೂ ತಿಳ್ಕೊಬೇಕು. ಖರೇ ಅದು. ಮತ್ತೆ ಏನ್ ಮಾಡ್ಬೇಕು? ಒಂದೊಂದು ಪೆಟ್ಟಿಗೆ ನಾವು ಇಡಬೇಕು. ಅದರಿಂದ ನಮ್ ಇಳುವರಿ ಹೆಚ್ಚಿಗೆ ಆಗ್ತದೆ. ಅದ್ ಯಾವ್ದೇ ಹಣ್ಣು ಇರ್ಲಿ ತರಕಾರಿ ಇರ್ಲಿ ಸೌತಿಕಾಯಿ ಇದ್ರಂತೂ ಸಿಕ್ಕಾಪಟ್ಟಿ ಸೌತಿಕಾಯಿ ಆಗ್ತಾವ. ಆಮೇಲೆ ಟೆಂಗ್ ಇತ್ತಂತ ಇಟ್ಕೋ, ಟೆಂಗ್ ಹೆಚ್ಚು ಉದುರ್ತಿರ್ತಾವಲ್ಲ, ಅದು ಸಹಿತ ಕಡಿಮೆಗೆ ಹೆಚ್ಚಿ ಟೆಂಗಿನ ಇಳುವರಿ ಬರ್ತದೆ. ಯಾವುದೇ ಇಳುವರಿ ಹೆಚ್ಚಿಗೆ ಬರ್ತದೆ. ಅದಕ್ಕೆ ನಾವು ಸರಳ ಏನಂದ್ರೆ ಅಂಜ್ಕೋಬೇಡ, ಕಷ್ಟವ ಬಿಡ್ತಾವ. ಒಂದೆರಡು ಸಲ ಕಚ್ಚವನು ಅಂತ ಇಟ್ಕೋ, ಏನಾಗೋದಿಲ್ಲ. ಅದು ಬಹಳ ನಂಜಿರ್ತದ ಅಂತಾರಪ್ಪ. ಹಂಗ ಅಂತಾರ, ಏನ್ ಇರೋದಿಲ್ಲ, ಮುಳ್ಳು ಬಿಡ್ತದ ನಂಜಿರ್ತದ ಅಂತ ಹೇಳ್ತಾರ. ನೋಡ, ಏನ್ ಇರೋದಿಲ್ಲ. ಹಂಗ ಎಷ್ಟು ಮಂದಿ ಸಾಕ್ಲಿತ್ತಾರ, ಅವ್ರು ಹಿಂಗೆ ಅನ್ಕೊಂಡ್ ಬಿಟ್ಟಿದ್ರ. ಅದ್ರ ಹೌದು ಬಿಡು, ಜೇನುತುಪ್ಪ ಸಿಕ್ತಿತ್ತೆ ನಿನ್ಗೀಗ? ನಾ ತಂದಿದ್ದು ಖರೇನೆ ಸಿಕ್ತಿರ್ಲಿಲ್ಲ ಬಿಡು. ಖರೇನೆ. ಏನ್ ಹೇಳ್ತಾರ ಅಂತಂದ್ರ, ಜೇನ್ ಏನದಲ್ಲ ಎಂತ ತುಪ್ಪ ನಮ್ ತಯಾರು ಮಾಡ್ಕೊಡ್ತದ, ಅಮೃತ ಇದ್ದಂಗ. ಅದು ಒಂದೇ ವಸ್ತು ಹಿಂಗಂತ ಜಗತ್ತಿನೊಳಗ ಅದ ಕೆಡೋದೇ ಇಲ್ಲ. ಹಾಂ, ಕೆಡಂಗಿಲ್ಲ, ಶುದ್ಧವಾದ ಜೇನುತುಪ್ಪ ಇರಬೇಕು. ಹೌದ್ ಮತ್ತ ಹೊಟ್ಟೆ ಕೆಡದಿಲ್ಲ. ಈಗ ಇದ್ರೊಳಗ ಪಿರಾಮಿಡ್ ಗಳು ಕೇಳಿಲ್ಲನೆ? ಕೇಳಿಲ್ಲ. ಹೌದೌದು, ಪಿರಾಮಿಡ್ ಒಳಗ ಅವರೊಂದು ಸಂಪ್ರದಾಯದ ಪ್ರಕಾರ ಪಿರಾಮಿಡ್ ಒಳಗೆ ಮಮ್ಮಿ ಇಟ್ಟಿರ್ತಾರಲ್ಲ, ಮಮ್ಮಿ ಸುತ್ತಮುತ್ತಲು ಸಾಕಷ್ಟು ದಿನನಿತ್ಯ ಬಳಕೆಯ ಸಾಮಾನುಗಳು ಇಟ್ಟಿರ್ತಾರಂತ. ಅವ್ರದೇನು ಒಂದು ನಂಬಿಕೆ ಅಂತಂದ್ರ, ಮುಂದ್ ಒಂದ್ ದಿವಸ ಇವ್ರು ಹುಟ್ಟಿ ಬಂದ್ರೆ ಮತ್ತೆ ಬಂದ್ರೆ ಅವ್ರು ಯಾವ ಸಾಮಾನು ಕಡಿಮೆ ಬೀಳಬಾರ್ದು. ಅಲ್ಲಿ ಜೇನು ತುಪ್ಪನೂ ಒಂದು ಗಡಿಗೆಯೊಳಗ ಒಂದ್ ಇದ್ರೊಳಗೆ ಇಟ್ಟಿರ್ತಾರಂತ. ಈಗ ಕೆಲವೊಂದು ಮಮ್ಮಿಯೊಳಗ 3,000 ವರ್ಷ ಮೇಲಾಗ್ಯವಂತ ಆ ಜೇನುತುಪ್ಪ ಇನ್ನೂ ಹಂಗೇದಂತ ಪರಿಶುದ್ಧವಾಗಿ ಇನ್ನಾದಂತ. ಓಹೋ, ಇದು ಸಹಿತ ಪರೀಕ್ಷೆ ಮಾಡ್ಯಾರ ಅಂತಂದ್ರ ಇದು ಒಟ್ಟು ಹಾಳಾಗೋದ್ರ ತುಪ್ಪ. ಆಮೇಲೆ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೇದು. ಹೌದು, ಬೆಳಗ್ಗೆ ಜೇನುತುಪ್ಪ ನೀರು ಸ್ವಲ್ಪ ಗುರ್ಬೆಚ್ಚಿಗ ನಿಂಬೆ ಹಣ್ಣು ರಸ ಹಾಕೊಂಡು ಒಂದ್ ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರಾಯ್ತು, ಏನ್ ಸಮಸ್ಯೆ ಆಗೋದಿಲ್ಲ. ಏನು ಬೇಡಪ್ಪ, ಸುಮ್ ಒಂದ್ ಚಮಚದಾಗ ಇಟ್ಕೊಂಡು ತಿಂದಿರ್ಬೇಕಾದ್ರೆ ಏನಾದ್ರು ಉರಿ ಬರ್ಲಿ, ಕೆಮ್ಮಿರ್ಲಿ, ನೆಗಡಿ ಇರ್ಲಿ, ದಿವಸ ಒಂದ್ ಚಮಚ ಹಾಕೊಂಡ್ರೆ ನೆಕ್ಕದ. ಇಲ್ಲ ರಾತ್ರಿ ಬೇಕು ಹಾಲು ಸ್ವಲ್ಪ ಗುರ್ಬೆಚ್ಚಿ ಮಾಡ್ಕೊಂಡು ಹಾಲು ಒಂದ್ ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಸಾಕು. ಖರೇ ಅದ, ಸಾಕಷ್ಟು ನಮ್ಗ ಅನುಕೂಲ ಅದ. ಎಲ್ಲರೂ ಜೇನುತುಪ್ಪ ಬೇಕಂತೀವಿ. ಜೇನ್ ಸಾಕ್ಲಿಕ್ಕೆ ಆಗಂಗಿಲ್ಲ. ಸಾಕಣೆ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬಂದ್ರು. ಯಾರು ಅಂತಂದ್ರೆ ಈ ಸದ್ಯಕ್ಕೆ ನಾ ಅಂತೂ ತಯಾರಾಗ್ತೀನಿ. ಹೌದಿಲ್ಲ, ಬಹಳ ಮಂದಿ ತಯಾರಾಗ್ತಾರೆ ಶೋಭಕ. ನೀವೊಬ್ಬಕ್ಕೆ ಕೈ ಎತ್ತಂದ್ರೆ ಬಹಳ ಮಂದಿ ಕೈ ಎತ್ತ. ಹಿಂದಿದಾರ ಮಂದಿ ಎಲ್ಲ, ಬೇಕಾದಷ್ಟು ಜನ ಹಿಂದಿರ್ತಾರ ಮುಂದಿರ್ತಾರ ಎಲ್ಲರೂ ಇರ್ತಾರ. ಸಮಸ್ಯೆ ಏನಂತಂದ್ರೆ ಅವ್ರಿಗೆ ಮೊದಲು ಯಾರು ಕೈ ಎತ್ತಬೇಕು ಅನ್ನೋದು ಸಮಸ್ಯೆ. ಅವರೊಬ್ಬರದಲ್ಲ, ಎಲ್ಲೇ ಯಾವುದೇ ಸಮಸ್ಯೆ ಅಲ್ಲಿ ನಮ್ದೇನ್ ಪ್ರಾಬ್ಲಮ್ ಅದಂತರ ಮೊದಲು ಮಾಡ್ಲಿಕ್ಕೆ ನಾವು ತಯಾರು. ಖರೇನೆ. ಆಮೇಲೆ ಇನ್ನೊಂದ್ ಮಂದಿರ ತೊಡೆ ಅದು ಯಾಕಂತಂದ್ರ ಅಂಚಿಕೆ ಬರ್ತದ, ಅದಕ್ಕೆ ಹೇಳೋದು. ಇದೊಂದಕ್ಕೆ ಅಂತ ಹೇಳ್ತಾ ಯಾವುದೇ ಕೆಲಸ ಇರಲಿ ಶುರು ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ಕೆಲವರು ಹಿಂಗಿರ್ತಾರೆ, ಆರಂಭ ಶುರು ಮಾಡಿ ಬಿಟ್ಟು ಬಿಡು ಬಿಟ್ಟು ಬಿಡ. ಆಮೇಲೆ ಏನ್ ಏನ್ರಿ, ಏನ್ ಉಪಯೋಗ ಇಲ್ಲ. ಹೌದು, ಉಲ್ಟಾ ಕೆಡಿಸ್ಬಿಡು. ಹೌದು, ಮಾಡೋರಿಗೆ ಕೆಡಿಸ್ಕೊಡು, ಕೆಡಿಸ್ಬಿಡು. ಹಂಗಲ್ಲ, ಪರಿಶುದ್ಧವಾದ ಮನಸ್ಸಿನಿಂದ ನಾವು ಮಾಡಿದ ಪರಿಶುದ್ಧವಾದಂತ ತುಪ್ಪ ನಮಗ ಸಿಗ್ತದೆ. ಇದೇನದಲ್ಲ ಈ ತುಪ್ಪ ಕೊಟ್ಟಿ ನೋಡು, ಇದು ಲಾಸ್ಟ್ ತುಪ್ಪ ನಾ ತರೋದು. ಇದು ಲಾಸ್ಟ್ ಅಂದ್ರೆ ಹೆಂಗೆ? ಇನ್ನ ಮೊನ್ನೆ ನನಗೆ ಬೇಕಾಗ್ತದೆ ತುಪ್ಪ, ನೀ ಹಿಂಗ ಜಾರ್ಕೋಬಾರ್ದು. ನೀನು ಜಾರ್ಕೋಬೋದಲ್ಲ, ನೆಕ್ಸ್ಟ್ ನಿಂಗೆ ತರಬೇತಿ ಫಿಕ್ಸ್ ಮಾಡಿ ಆ ಡಬ್ಬ ಕೊಡಿಸಿ, ಡಬ್ಬದ ನೀ ಜೇನ್ ಸಾಕಣೆ ಮಾಡಿ ಆ ಜೇನು ತುಪ್ಪ ನೀ ನನಗೆ ಕೊಡ್ಬೇಕು. ಒಂದ್ ತಿಂಗಳದಾಗೆ ಆಗ್ತದೆ ಅದನ್ನು? ಆಗ್ತದ. ಆಗ್ತದೆ ಅಂದ್ರೆ ಹೆಂಗ ಆಗ್ತದೆ? ನಾನ್ ತಯಾರು ಮಾಡೋ ತನಕ ನಿನಗೆ ಹೇಳಕ್ಕಿನ ನಾನು, ನೀ ತಂದು ಕೊಡ್ಲೇಬೇಕು ಅಷ್ಟೇ. ಆದ್ರೆ ನೀ ಜೇನ್ ಸಾಕ್ತೀನಿ ಅಂತ ನಾವು ಅಂತ. ಸಾಕ್ತೀನಿ ಅಂತ, ಸಾಕ್ತೀನಿ ಅಂತ. ನನಗದು ತರಬೇತಿ ಕೊಡಿಸುವಂತ ಕೆಲಸ ಮಾಡ ಮೊದ್ಲು. ಆಯ್ತು. ಕೂಡಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದಿರಿ. ಈಗ ರಾಣಿ ಬಂಡಗಾರ್ ಹಾಗೂ ಸಂಗಡಿಗರಿಂದ ಡೊಳಿನ ಪದ ಕೇಳೋಣ. ದೈವದ ಮುಂದ ಹಾಡಿ ಹೇಳತ್ತೀನಿ, ಸಿದ್ಧರದು ಎಟ್ಟವ್ರೆ ಶಿವಸ್ಥಾನ, ಸಬೋದಾಗ ಮಾಡ್ಬ್ಯಾಡ್ರಿ ಸುಳ್ಳೆ ಸುಳ್ಳೆ ಕದನ. ನಾಂದವ್ರು ನಾಶಾದ್ರು ಎಷ್ಟೋ ಜನ, ಮಣ್ಣು ಧಾನ ಗಂಭೀರ ಮಾಡಣ್ಣ ಅಟ ಕಲೇಸಿ ಬರದನ ಈ ಕವನ ಸತ್ಯದಾ